ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬೆಳೆ ಸಮೃದ್ಧಿಗಾಗಿ ಜೇನು ಸಾಕಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಯಲಚಹಳ್ಳಿಯಲ್ಲಿರುವಂತಹ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರು. ರಾಮೇಗೌಡ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಜೇನು ಹುಳಕ್ಕೆ ನಿಸರ್ಗದಲ್ಲಿ ಅದರದ್ದೇ ಆದ ಸ್ಥಾನಮಾನ ಇದೆ, ಅದನ್ನು ನಾವು ಬಹಳ ಗೌರವದಿಂದ ಅದಕ್ಕೆ ಕೊಡಬೇಕಾಗುತ್ತೆ. ಆ ಜೇನು ಹುಳುಗಳ ಒಂದು ಸಾಂಘಿಕ ಜೀವನ, ಅವು ಬೆಳೆ ಉತ್ಪಾದನೆಗೆ ಪರೋಕ್ಷವಾಗಿ ನೀಡುವಂತಹ ಒಂದು ಸಹಾಯ, ಮಹತ್ವದಂತ ಪಾತ್ರ ಇದೆ. ಹೇಗೆ ಅಂತಂದ್ರೆ, ನಮ್ಮ ಇವತ್ತಿನ ಆಹಾರದ ಭದ್ರತೆ ಮತ್ತು ಕೃಷಿಯ ಅಭಿವೃದ್ಧಿ ಏಳಿಗೆ ಎಲ್ಲ ಮತ್ತು ಅದರ ಬುನಾದಿನೇ ನಮಗೆ ಜೇನು ಅಥವಾ ಪರಾಗಸ್ಪರ್ಶಕಗಳು. ಇವಿದ್ರಷ್ಟೇ ನಮಗೆ ಕೃಷಿ ಮತ್ತು ಆಹಾರ ಭದ್ರತೆ ನಮಗಿರುತ್ತೆ. ಹಾಗಾಗಿ ಅವೆರಡು ಜುಜ್ಜುತ್ತಿನಲ್ಲಿ ಹೋಗುವಂಥದ್ದು, ಜೇನು ಅಥವಾ ಪರಾಗಸ್ಪರ್ಶಕಗಳು ಮತ್ತು ಕೃಷಿ ಮತ್ತು ನಮ್ಮ ಆಹಾರ, ಇವೆಲ್ಲ ಒಂದೇ ಇದರಲ್ಲಿ ಹೋಗುವಂಥವು. ಒಂದು ಕೊಂಡಿ ಕಳಚಿದ್ರೂ ಕೂಡ ಇದರಲ್ಲಿ ಭಾಳ ಬುಡಮೇಲಾಗುವಂಥ ಪರಿಸ್ಥಿತಿ ಎದುರಿಸಬೇಕಾಗ್ತದೆ. ಅಂದರೆ ಒಂದು ಆಹಾರದ ಸರಪಳಿಯಲ್ಲಿ ಇವುಗಳ ಪಾತ್ರ ಭಾಳ ಮಹತ್ವದಂತ ಪಾತ್ರ ಇದೆ. ಪರಾಗಸ್ಪರ್ಶಕಗಳು ಅಂತ ನೀವು ಹೇಳಿದಾಗ ಬೇರೆ ಬೇರೆ ಪರಾಗಸ್ಪರ್ಶಕಗಳು, ಈ ಪರಾಗಸ್ಪರ್ಶ ನೊಣಗಳಿದೆ, ಬೇರೆ ಕೀಟಗಳು ಇದೆ, ಆದರೆ ಯಾಕೆ ಜೇನಿಗೆ ಇಷ್ಟೊಂದು ಮಹತ್ವ? ಈ ಪರಾಗಸ್ಪರ್ಶಕಗಳು ಅಂದರೆ ನಾವು ಈವನ್ ಗಾಳಿ ನೀರು ಸಹ ಒಂದು ಪ್ರಮುಖವಾದಂಥ ಪರಾಗಸ್ಪರ್ಶಕ ಮಾಡುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ಹಲವಾರು ಕೀಟಗಳಿದ್ದಾವೆ. ಕೀಟಗಳು ಭಾಳಷ್ಟು ಸಲ ಪರಾಗಸ್ಪರ್ಶ ಮಾಡಲಿಕ್ಕೆ, ಪರಾಗ ತಿನ್ನಲಿಕ್ಕಾದರೂ ಹೋಗ್ಬೋದು, ಮಕರಂದ ಹಿರ್ಲಿಕ್ಕಾದರೂ ಹೋಗ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಆ ಹುಳಗಳಲ್ಲಿರುವಂಥ ಇನ್ನೊಂದು ಹುಳ ತಿನ್ನಲಿಕ್ಕೆ ಒಂದು ಪ್ರಿಡೇಟ್ರಿ ಇನ್ಸೆಕ್ಟ್ ಅಥವಾ ಸ್ಪೈಡರ್ ಕೂಡ ಹೋಗ್ಬೋದು. ಬಟ್ ಅವಕ್ಕೆ ಗೊತ್ತಿಲ್ಲದೆ ಅವು ಪರಾಗಸ್ಪರ್ಶ ಮಾಡ್ತವೆ. ಬಟ್ ಜೇನು ಹುಳುಗಳಿಗೆ ಒಂದು ವಿಶಿಷ್ಟವಾದಂಥ ಸ್ಥಾನ ಏನಕ್ಕೆ ಈ ಎಲ್ಲ ಪರಾಗಸ್ಪರ್ಶಕಗಳಲ್ಲಿ ಅಂತಂದರೆ, ಪ್ರಮುಖವಾಗಿ ಈ ಜೇನು ಹುಳುಗಳು ಒಂದು ಸಂಘ ಜೀವಿಗಳು. ಆ್ಯಕ್ಚುಲಿ ನಮ್ಮ ಸಮಾಜದ ಏಳಿಗೆಗೆ ಅದೊಂದು ಭದ್ರ ಬುಡ, ಒಂದು ಸಾಂಘಿಕ ಜೀವನ ಇರುತ್ತೆ. ಇದರಲ್ಲಿ ಏನಿದೆ ಅಂದರೆ, ಜೇನು ಹುಳುಗಳದು ಒಂದು ಪ್ರಮುಖ ಅಂಶ ಅಂದರೆ ಇವುಗಳಿಂದ ಹಲವಾರು ಲಾಭಗಳಿದೆ. ಅತ್ಯಂತ ಪ್ರಮುಖವಾದಂಥದ್ದು ಈ ಪರಾಗಸ್ಪರ್ಶ. ಈ ಪರಾಗಸ್ಪರ್ಶ ಅಂದರೆ ಆಲ್ಮೋಸ್ಟ್ ಭೂಮಿ ಮೇಲಿರುವಂಥ ಸುಮಾರು 75% ಗಿಡಗಳು, ಹೂ ಬಿಡುವಂಥ ಗಿಡಗಳು ಈ ಪರಾಗಸ್ಪರ್ಶಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಇವುಗಳು ಇಲ್ಲದೇ ಇದ್ದರೆ ಅವು ಬದುಕುವಂಥ ಸಂದರ್ಭ ಇಲ್ಲ. ಪರಾಗಸ್ಪರ್ಶ ಈ ಹುಳುಗಳಿದ್ದರೆ ಮಾತ್ರ ಆಗುವಂಥದ್ದು. ಅದಲ್ಲದೆ ಸುಮಾರು 200-220 ಮಿಲಿಯನ್ ವರ್ಷಗಳಿಂದ ಇವುಗಳ ನಡುವೆ, ಈ ಪರಾಗಸ್ಪರ್ಶಗಳು ಮತ್ತು ಮರಗಿಡಗಳ ನಡುವೆ ಒಂದು ಅನುಬಂಧ ಅಂದಿನಿಂದನೂ ಬೆಳ್ಕೋತಾ ಬಂದಿದೆ. ಕೆಲವೊಂದಷ್ಟು ವಿಧದ ಗಿಡಗಳಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಫಿಗ್ ವ್ಯಾಸ್ಪ್ ಅಂತೇನು ಹೇಳ್ತೀವಿ, ಭಾಳಷ್ಟು ಎವಲ್ಯೂಷನ್ ಆಗಿದೆ. ಈ ವ್ಯಾಸ್ಪ್ಗಳಿರೋದ್ರಿಂದ, ಕಡಜಗಳಿರೋದ್ರಿಂದಾಗಿ ನಮ್ಮಲ್ಲಿ ಅಂಜೂರದ ಹಣ್ಣುಗಳು ಇವತ್ತು ಇದ್ದಾವೆ. ಈ ಒಂದು ವಿಕಸನದ ಪ್ರಕ್ರಿಯೆ ಕೂಡ ಭಾಳಷ್ಟು ಈ ಪರಾಗಸ್ಪರ್ಶಗಳ ಜೊತೆ ಸೇರಿಕೊಂಡಿದೆ. ಈಗ ಕಾಡಿನಲ್ಲಿ ನೈಸರ್ಗಿಕವಾಗಿ ಇದರ ಒಂದು ಅಭಿವೃದ್ಧಿ ಆಗುತ್ತೆ, ಹಾಗೆಯೇ ಜೇನು ಸಹ ಆ ಒಂದು ಪ್ರದೇಶಗಳಲ್ಲಿ ನಮಗೆಲ್ಲ ಸಿಗ್ತಾ ಇದೆ. ಇದನ್ನು ಒಂದು ತೋಟಗಾರಿಕೆ ವಲಯಕ್ಕೆ ತಂದು ಅಲ್ಲಿ ಸಹ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವಂಥದ್ದು, ಜೊತೆಗೆ ಇದೊಂದು ಆದಾಯದ ಮೂಲವಾಗಿ ಜೇನು ಕೃಷಿಯನ್ನು ಸಹ ಮಾಡುವಂಥದ್ದು, ಜೇನು ಪೆಟ್ಟಿಗೆಗಳನ್ನು ಇಡುವಂಥದ್ದು, ಇದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಕೆಲವರಂತೂ ಬಹಳ ಲಾಭದಾಯಕವಾಗಿ ಇದನ್ನು ಕೈಗೊಳ್ತಾ ಇದ್ದಾರೆ. ಯಾಕಿದೆ ಹೇಳಿದೆ ಅಂದರೆ, ಇದು ಸಾಕಷ್ಟು ಪ್ರಭೇದಗಳಿವೆ. ಎಲ್ಲ ಜೇನಿನ ಪ್ರಭೇದಗಳನ್ನು ನಾವು ಈ ರೀತಿ ಕೃತಕವಾಗಿ ನಮ್ಮ ಪರಿಸರದಲ್ಲೇ ಬೆಳೆಸೋದಕ್ಕೆ ಆಗೋದಿಲ್ಲ. ಕೆಲವು ಮಾತ್ರ ಇದು ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಂದಿಕೊಂಡು ಹೋಗುತ್ತೆ. ಹೀಗೆ ಹೊಂದಿಕೊಳ್ಳುವಂತಹ ಜೇನುಗಳ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಹೇಳ್ತೀನಿ. ಸುಮಾರು ನಮ್ಮ ಪ್ರಪಂಚದಲ್ಲಿ 20,000 ಬಗೆಯ ಜೇನು ಹುಳಗಳಿದ್ದಾವೆ. ಅಂದರೆ ಅಷ್ಟು ಜಾತಿಯ ಜೇನುಗಳಿದೆ. ಬಟ್ ನಮಗೆ ಜೇನು ಕೃಷಿಗೆ, ಜೇನು ಕೃಷಿಯನ್ನು ಮಾಡೋದಕ್ಕೆ ಮತ್ತು ನಮಗೆ ಕೃಷಿಗೆ ಭಾಳ ಪೂರಕವಾಗಿರುವಂಥದ್ದು ಕೇವಲ ಒಂದು 5-6 ಬಗೆಯ ಜೇನು ಬಗೆಗಳು ಮಾತ್ರ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೆಜ್ಜೇನು, ಇದು ಬಯಲಸೀಮೆಯಲ್ಲಿ ಭಾಳ ಎತ್ತರವಾದ ಪ್ರದೇಶದಲ್ಲಿ ಅಥವಾ ತೆರೆದ ಮರಗಳ ಕೆಳಗಡೆ ಅಥವಾ ಈ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಟ್ಯಾಂಕ್ಗಳ ಇಂಥಗಳ ಕೆಳಗೆ ಗೂಡುಗಳನ್ನು ಕಟ್ಟಿಕೊಂಡು ಪರಾಗಸ್ಪರ್ಶವನ್ನು ಮಾಡುತ್ತೆ ಮತ್ತು ಜೇನನ್ನು ಕೂಡ ಸಂಗ್ರಹಿಸ್ತದೆ. ಇವುಗಳಲ್ಲೂ ಕೂಡ ಬಹಳಷ್ಟು ವಿಜ್ಞಾನಗಳನ್ನು ಅಳವಡಿಸ್ಕೊಂಡು ಕೂಡಿಗೆ ಯಾವುದೇ ತೊಂದರೆ ಆಗದ ರೀತಿ ಕೇವಲ ಜೇನು ಕಟ್ಟಿರುವಂಥ ಭಾಗವನ್ನಷ್ಟೇ ಅದರಿಂದ ಬಿಡಿಸ್ಕೊಂಡು ತಗೊಳ್ಳುವಂಥ ಒಂದು ಪ್ರಯತ್ನಗಳು ಕೂಡ ಈಗಾಗಲೇ ನಡೆದಿದ್ದಾವೆ. ಆದರೆ ಅದು ಭಾಳ ಕೋಪಿಷ್ಟ, ಭಾಳ ಉಗ್ರವಾದಂಥ ಒಂದು ಜೀವಿ. ಅದರ ಭಯಕ್ಕೋಸ್ಕರ ಅದನ್ನು ಇನ್ನೂ ನಾವು ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೋತಾ ಇಲ್ಲ. ಬಟ್ ನೈಸರ್ಗಿಕವಾಗಿ ಅದು ಪರಾಗಸ್ಪರ್ಶ ಕ್ರಿಯೆಯನ್ನು ಭಾಳ ಚೆನ್ನಾಗಿ ಮಾಡ್ಕೋತಾ ಬಂದಿದೆ. ಅದರ ನಂತರ ಸ್ಥಾನದಲ್ಲಿ ನಮ್ಮ ಯಾವುದು ಪೊಟ್ರೆ ಜೇನು ಅಥವಾ ತುಡುವೆ ಜೇನು ಅಂತ ನಾವೇನು ಕರಿತೀವಿ, ಭಾಳ ಸೌಮ್ಯ ಸ್ವಭಾವದ ಒಂದು ಜೇನು ಹುಳ ಇದು. ಇದನ್ನು ಸಣ್ಣ ಮರದ ಪೆಟ್ಟಿಗೆಗಳಲ್ಲಿ ನಾವು ಸಾಕ್ಕೊಂಡು ಅಭಿವೃದ್ಧಿ ಮಾಡ್ಕೋಬೋದು. ಮತ್ತು ಇದನ್ನು ಇವತ್ತಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ಥಳಾಂತರಿ ಜೇನು ಕೃಷಿ ಅಂತೇನು ಹೇಳ್ತೀವಿ, ಯಾವ ಪ್ರದೇಶದಲ್ಲಿ ನಮಗೆ ಈ ಜೇನು ಹುಳುಗಳ ಅವಶ್ಯಕತೆ ಇದೆ ಆ ಸ್ಥಳಕ್ಕೆ ಇವುಗಳನ್ನು ಇದು ಮಾಡೋದು, ಅಥವಾ ಈಗ ಮಳೆ ಜಾಸ್ತಿ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇರುವಂಥ ಪ್ರದೇಶಗಳಿಗೆ ಇವುಗಳನ್ನು ಇದು ಮಾಡೋದು. ಏಕೆಂದರೆ ಮಳೆ ಜಾಸ್ತಿ ಇದ್ದರೆ ಇವುಗಳಿಗೆ ಹೊರ ಹೋಗಿ ಪರಾಗಸ್ಪರ್ಶ ಅಥವಾ ಪರಾಗ ಸಂಗ್ರಹಣೆ ಅಥವಾ ಮಕರಂದ ಸಂಗ್ರಹಣೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಮಳೆ ಕಡಿಮೆ ಇರುವಂಥ ಪ್ರದೇಶಗಳಿಗೆ ಇವುಗಳನ್ನು ಶಿಫ್ಟ್ ಮಾಡಿ ಅಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಭಾಳ ಉಪಯುಕ್ತವಾದಂಥ ಒಂದು ಪ್ರಭೇದ ಅಥವಾ ಬಗೆ ಅಂತಂದರೆ ಅದು ನಮ್ಮ ಇಂಡಿಯನ್ ಭಾರತೀಯ ಜೇನು ಎಪಿಸ್ ಇಂಡಿಕಾ ಅಂತೇಳಿ ನಾವು ಬಳಸ್ತೇವೆ. ಅದಲ್ಲದೆ ಇನ್ನೂ ಒಂದು ವೈಲ್ಡಾಗೆ ಇರುವಂಥದ್ದು ಕೋಲ್ ಜೇನು. ಕೋಲ್ ಜೇನು ಇದು ಸಹ ಹೆಜ್ಜೇನಿನ ರೀತಿ, ಬಟ್ ಆದರೆ ಇದು ಸಣ್ಣ ಕುಬ್ಜ ಪೊದೆಗಳಲ್ಲಿ ಪೊಟ್ರೆಗಳಲ್ಲಿ ಸಹ ಸಾಧಾರಣವಾಗಿ ಇರುತ್ತೆ. ಇದು ಅಷ್ಟೇ ಹೆಜ್ಜೇನಿನ ರೀತಿ ಒಂದೇ ಒಂದು ಗೂಡನ್ನು ಕಟ್ಟಿಕೊಂಡು ಒಂದೇ ಏರಿಯನ್ನು ಕಟ್ಟಿಕೊಂಡು ಜೀವಿಸ್ತದೆ. ಇದು ಸ್ವಲ್ಪ ಮಟ್ಟಿಗೆ ಹೆಜ್ಜೇನಿನಷ್ಟು ತೀಕ್ಷ್ಣವಲ್ದಿದ್ರೂ ಸ್ವಲ್ಪ ಸೌಮ್ಯತೆ ಇಲ್ಲದೇ ಇರುವಂಥದ್ದು, ಆಕ್ರಮಣಕಾರಿ ಇರುವಂಥದ್ದು, ಮತ್ತು ನಾವು ಅದನ್ನು ಸಾಕಲಿಕ್ಕೆ ಸ್ವಲ್ಪ ಹೋಗೋದಿಲ್ಲ, ಅದು ನಮ್ಮಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನೇ ಮಾಡ್ತದೆ. ಇದು ಇವುಗಳ ನಡುವೆ ಇನ್ನೊಂದು ಈ ಕೃಷಿ ಜೇನು ಕೃಷಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ವಿದೇಶದಿಂದ ಯುರೋಪಿಯನ್ ಜೇನ್ ಅನ್ನೋದನ್ನು ಎಫಿಸ್ ಮೆಲ್ಲಿಪೆರಾ ಅನ್ನೋದನ್ನು ಕೂಡ ನಮ್ಮ ದೇಶಕ್ಕೆ ತಂದ್ವಿ. ಇದೊಂದು ಕೆಲಸ ಮಾಡೋದರಲ್ಲಿ ಭಾಳ ಅಗ್ರಗಣ್ಯ, ನಮ್ಮ ಭಾರತೀಯ ಜೇನಿಗಿಂತನೂ ಭಾಳ ಸೌಮ್ಯ, ಅತ್ಯಂತ ಸೌಮ್ಯ ಗಾತ್ರದಲ್ಲಿ ಹೆಜ್ಜೇನು ಮತ್ತು ತುಡುವೆ ಜೇನಿನ ನಡುವೆ ಬರುವಂಥದ್ದಿದು. ಮತ್ತು ಇದರ ಉತ್ಪಾದಕತೆಯೂ ಭಾಳ ಹೆಚ್ಚು, ಇದು ಜೇನು ಸಂಗ್ರಹ ಮಾಡೋದಿರ್ಬೋದು ಅಥವಾ ಪರಾಗಸ್ಪರ್ಶ ಮಾಡಿರ್ಬೋದು ಭಾಳ ಎಫಿಷಿಯೆಂಟ್. ಬಟ್ ಇದಕ್ಕೆ ಭಾಳಷ್ಟು ಹೆಚ್ಚಿನ ಪ್ರಮಾಣದ ಒಂದು ಆಹಾರದ ಅವಶ್ಯಕತೆ ಇದೆ. ಕಡಿಮೆ ಆಹಾರದ ಕೊರತೆ ಬಂತು ಅಂತಂದರೆ ಆ ಕ್ಷಣದಲ್ಲಿ ಇದು ಸಂಪೂರ್ಣ ಸಂಸಾರವೇ ಹಳ್ಳೆಡ್ಬಿಡ್ತದೆ, ಭಾಳ ಕಣ್ಮರೆ ಆಗಿಬಿಡ್ತದೆ. ಯಾಕೆ ಅಂತಂದರೆ ಅವುಗಳ ಸಂಖ್ಯೆನೇ ಹಾಗೆ, ಕೆಲಸ ಮಾಡೋರು ಯಾವಾಗಲೂ ಕಡಿಮೆ ಕೆಲಸ ಆಯಿತು ಅಂತಿದ್ದಾಗ ಆಟೋಮೆಟಿಕ್ಕಾಗಿ ಚಡಪಡಿಸ್ತಾರೆ. ಆ ರೀತಿಯ ಚಡಪಡಿಕೆ ನಮಗೆ ಈ ಯುರೋಪಿಯನ್ ಜೇನಲ್ಲಿ ಕಾಣಿಸ್ತದೆ. ಇನ್ನೊಂದು ಅತ್ಯಂತ ಹೆಚ್ಚು ಗಮನ ಸೆಳೆದೇ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಜೇನಿನ ಮೌಲ್ಯಕ್ಕೆ, ಅದರ ಏನು ಆರೋಗ್ಯದಾಯದ ಅಥವಾ ಜೇನಿನ ಔಷಧಿಯ ಗುಣಗಳಿಗೋಸ್ಕರ ಭಾಳ ಮೌಲ್ಯ ಪಡಿತಾ ಇರುವಂಥದ್ದು ಈ ನುಸುರಿ ಜೇನು ಅಥವಾ ರಾಳ ಜೇನು ಅಥವಾ ಚುಚ್ಚದ ಜೇನು. ಇದಕ್ಕೆ ಇದು ಸಾಧಾರಣವಾಗಿ ಚುಚ್ಚೋದಿಲ್ಲ. ಮೂಲತಃ ನಮ್ಮ ಇಂದಿನ ಒಂದು ಶತಮಾನದಲ್ಲಿ ಹೇಳಬೇಕು ಅಂತಂದರೆ ಮನೆಗಳೆಲ್ಲ ಕಲ್ಲಿಂದ ಅಥವಾ ಮಣ್ಣಿಂದ ಮಾಡಿದಂಥ ಗೋಡೆಗಳು, ಆ ಮನೆಗಳಲ್ಲೇ ಇವು ಗೋಡೆಗಳಲ್ಲೇ ಇವು ಗೂಡುಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ವು. ಇವತ್ತಿನ ದಿನಗಳಲ್ಲಿ ನಮ್ಮ ಕಾಂಕ್ರೀಟ್ ಸಂಸ್ಕೃತಿ ಬದಲಾದಂಗಿಂದ ಅವುಗಳಿಗೆ ಈ ಗೂಡಿನ ಕೊರತೆ ಉಂಟಾಗಿ ಅವಳು ಹೆಚ್ಚಾಗಿಲ್ಲ. ಬಟ್ ಭಾಳಷ್ಟು ಕೃಷಿಕರು ಇದನ್ನು ಹೆಚ್ಚಾಗಿ ಬಳಸ್ಕೋತಾ ಇದ್ದಾರೆ. ಅದರಲ್ಲಿ ಭಾಳಷ್ಟು ಎವಲ್ಯೂಷನ್ ಕೂಡ ಆಗಿದೆ. ನೀವು ಒಂದು ಮರದ ಪೆಟ್ಟಿಗೆ ಸಣ್ಣ ಪೆಟ್ಟಿಗೆಗಳಾಗಿರ್ಬೋದು ಅಥವಾ ಬಿದಿರಿನ ಸಣ್ಣ ಬೊಂಬುಗಳಲ್ಲಿ ಕೂಡ ಇದನ್ನು ಸಾಕ್ಬೋದು, ಅಥವಾ ನಮ್ಮ ಮನೆಗಳಲ್ಲಿರುವಂಥ ಕುಂದಗಳು ಮಣ್ಣಿನ ಕುಂದಗಳಲ್ಲೂ ಸಹ ಇದನ್ನು ಸಾಕ್ಬೋದು. ಭಾಳಷ್ಟು ಎವಲ್ಯೂಷನ್ ಆಗಿದೆ. ಮತ್ತು ಇವತ್ತು ನಗರ ಕೃಷಿ ಮತ್ತು ನಗರದಲ್ಲಿ ಯಾರಾದರೂ ಆಸಕ್ತಿಯಿಂದ ಮಾಡ್ತೀವಿ ಅನ್ನೋರಿಗೆ ಈ ಜೇನು ಭಾಳ ಅತ್ಯಂತ ಸರಳವಾಗಿ ಒಂದು ಪೆಟ್ಟಾಗಿ ಸಹ ಅದನ್ನು ಬಳಸ್ಕೋಬೋದು. ಅದ್ರ ಪಾಡಿಗೆ ಅದು ಜೀವನ ಮಾಡ್ತಿರ್ತದೆ, ನಿಮ್ಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಭಾಳ ಈಸಿ ಆದಂಥ ಒಂದು ಜೇನು ಹುಳ ಈ ರಾಳ ಜೇನು ಅಥವಾ ನುಸುರಿ ಜೇನು ಅಂತ ಸಹ ಕರೀತಾರೆ ಇದಕ್ಕೆ. ಇನ್ನು ವಿವಿಧ ಬೆಳೆಗಳಲ್ಲಿ ಆ ಒಂದು ಪರಾಗಸ್ಪರ್ಶದಿಂದ ಬೆಳೆಯ ಉತ್ಪಾದನೆ ಮೇಲೆ ಯಾವ ರೀತಿಯ ಪರಿಣಾಮವನ್ನು ನಾವು ಕಾಣ್ತಾ ಇದ್ದೀವಿ, ಜೇನು ಕೃಷಿಯನ್ನು ಒಂದು ಪೂರಕವಾಗಿ ಇಟ್ಕೊಳ್ಳೋದ್ರಿಂದ ಯಾವ ಯಾವ ಬೆಳೆಗಳಿಗೆ ಪ್ರತ್ಯಕ್ಷವಾಗಿ ಅನುಕೂಲ ಆಗ್ತಾ ಇದೆ? ಭೌತಿಕ ನಾನಾಗಲೇ ಹೇಳ್ದಂಗೆ ನಮ್ಮ ಕೃಷಿನಲ್ಲಿರುವಂಥ ಶೇಕಡ 75%ಕ್ಕಿಂತ ಹೆಚ್ಚಿನ ಬಗೆಯ ಗಿಡಗಳು ಅಥವಾ ಸಸ್ಯ ಪ್ರಭೇದಗಳು ನಾವು ಇವತ್ತು ಜೇನುಹುಳಗಳ ಮೇಲೆ ಭಾಳ ಅವಲಂಬಿತವಾಗಿದ್ದಾವೆ. ಕೆಲವೊಂದಷ್ಟು ಅವರಲ್ಲೇ ಸಸ್ಯೋತ್ಪಾದನೆ ಅಥವಾ ಬೀಜೋತ್ಪಾದನೆ ಆದರೂ ಜೇನುಹುಳುಗಳು ಅವುಗಳ ಜೊತೆ ಸೇರಿಕೊಂಡಾಗ ಅದರಿಂದ ಬರುವಂಥ ಒಂದು ಉತ್ಪಾದನೆ, ಉತ್ಪಾದಕತೆ ಮತ್ತು ಗುಣಮಟ್ಟ ಭಾಳ ಹೆಚ್ಚಿನದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಭಾಳಷ್ಟು ಬಹುತೇಕ ಎಲ್ಲ ಬೆಳೆಗಳಲ್ಲೂ ಸಹ ಇದರ ಅಧ್ಯಯನಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಭತ್ತ ರಾಗಿ ಜೇನುಹುಳುಗಳು ಇಲ್ಲ ಅಂದ್ರೂ ಸಹ ಬದುಕ್ತವೆ. ಆದರೆ ಆ ಜೇನುಹುಳುಗಳು ಸಂಖ್ಯೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಭತ್ತ ಅಥವಾ ರಾಗಿಯಿಂದ ಬಂದಂಥ ಒಂದು ಮೊಳಕೆಯ ಪ್ರಮಾಣ ಭಾಳ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಅದರ ಗಾತ್ರ, ತೂಕ ಇವೆಲ್ಲ ಜಾಸ್ತಿ ಆಗ್ತದೆ. ಇಂಥದ್ದನ್ನೇ ನಾವು ನಮ್ಮ ತೋಟಗಾರಿಕಾ ಬೆಳೆಗಳಾದಂಥ ಅತ್ಯಂತ ಪ್ರಮುಖವಾಗಿ ಕಲ್ಲಂಗಡಿ, ಕುಂಬಳ ಜಾತಿಯಾಗಿ ಸೇರಿದಂಥ ತರಕಾರಿಗಳಲ್ಲಿ ಭಾಳ ಹೆಚ್ಚಿನ ಒಂದು ಇದನ್ನು ತೊಗೊಂಡಿದ್ದೀವಿ. ಅದಲ್ಲದೆ ಬದನೆ ಜಾತಿಯ ಮೆಣಸಿನಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಇವುಗಳಲ್ಲಿ ಕಾಯಿ ಕಟ್ಟುವಂಥ ಪ್ರಮಾಣ, ಕಾಯಿಯ ಗುಣಮಟ್ಟ ಭಾಳ ಚೆನ್ನಾಗಿರ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ನಾವು ಹೆಚ್ಚಾನೆಚ್ಚು ಈ ಬೀಜೋತ್ಪಾದನೆಗೆ, ಯಾಕೆ ಅಂತಂದರೆ ಆ ಪರಾಗವನ್ನು ಪ್ರತಿ ಸಂದರ್ಭದಲ್ಲಿ ಕರೆಕ್ಟಾಗಿ ತೆಗಿಬೇಕು, ಇನ್ನೊಂದು ಗಿಡಕ್ಕೆ ವರ್ಗಾವಣೆ ಮಾಡಬೇಕು. ಆ ಒಂದು ಕಡಿಮೆ ಅವಧಿನಲ್ಲಿ ಯಾವಾಗ ಆ ಕೇಸರ ಭಾಳ ಪಕ್ವವಾಗಿರ್ತದೋ ಆ ಒಂದು ಕಡಿಮೆ ಅವಧಿನಲ್ಲೇ ಈ ಪರಾಗವನ್ನು ನಾವು ಮುಟ್ಟಿಸೋದಕ್ಕೆ ಮನುಷ್ಯರಿಗೆ ಕಷ್ಟ ಆಗ್ತದೆ. ಬೇಕೆಂದರೆ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಶುರು ಮಾಡಿದ್ರೂ 7 ಗಂಟೆ 8 ಗಂಟೆ ಶುರು ಮುಗಿಸ್ಬೇಕು. ಆ ಒಂದು ಅತ್ಯಂತ ಪ್ರಕ್ರಿಯೆ ಚೆನ್ನಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಫರ್ಟಿಲಿಟಿ ರೇಟು ಆಲ್ಮೋಸ್ಟ್ ಒಂದು 80% ಅಥವಾ ಅದಕ್ಕಿಂತ ಕಡಿಮೆ ಬಂದ್ಬಿಡುತ್ತೆ. ಅದೇ ಜೇನುಹುಳುಗಳನ್ನು ನಾವು ಅದನ್ನು ಬೆಳೆಸಿದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಇವು ಮ್ಯಾಕ್ಸಿಮಮ್ ಹೂಗಳನ್ನು ಮುಟ್ಟೋದ್ರಿಂದ ಮೊಳಕೆಯ ಪ್ರಮಾಣ ಅಥವಾ ಕಾಯಿ ಕಟ್ಟುವಂಥ ಪ್ರಮಾಣ, ಬೀಜಗಳ ಪ್ರಮಾಣ, ಅದರಿಂದ ಬಂದಂಥ ಸಸಿಗಳಿಂದ ಬೀಜಗಳಿಂದ ಮೊಳಕೆ ಬರುವಂಥ ಪ್ರಮಾಣ ಭಾಳ ಚೆನ್ನಾಗಿರುತ್ತೆ. ಅದೇ ಈಗ ನಾವು ನೋಡಿದ ಹಾಗೆ ಸೂರ್ಯಕಾಂತಿ ಆಗ್ಬೋದು, ಹತ್ತಿ ಆಗ್ಬೋದು ಈ ಬೆಳೆಗಳಲ್ಲಿ, ಹಾಗೆಯೇ ನೀವೇ ಹೇಳಿದ ಹಾಗೆ ಕುಂಬಳ ಜಾತಿಯ ತರಕಾರಿ ಇಳುವರಿ ಹೆಚ್ಚಳ ಬೆಳೆಗಳು, ಇಳುವರಿ ಹೆಚ್ಚಳ ಅನ್ನೋದು ಏನಿದೆಯಲ್ಲ ಇದು ಕನಿಷ್ಠ 25%, 25%-ರಷ್ಟು ಇಳುವರಿ ನಮಗೆ ಕಾಣಿಸ್ತದೆ. ಕೆಲವೊಂದಷ್ಟು ಬೆಳೆಗಳಲ್ಲಿ ಈಗ ಉದಾಹರಣೆಗೆ ನಮ್ಮ ಧನಿಯಾ, ಕೊತ್ತಂಬರಿ ಇಂಥ ಬೆಳೆಗಳಲ್ಲಿ 180%-ರಷ್ಟು ಇಳುವರಿ ಹೆಚ್ಚಾಗ್ತದೆ. ಅಷ್ಟು ಒಂದು ಅನುಕೂಲ ನಮಗೆ ಈ ಜೇನುಹುಳುಗಳಿಂದ ಅಥವಾ ನಮ್ಮ ಇದರಲ್ಲಿ ತೋಟಗಾರಿಕೆಯಲ್ಲಿ ಅವುಗಳನ್ನು ಇಟ್ಕೊಳ್ಳೋದ್ರಿಂದ ಆಗುತ್ತೆ. ಇನ್ನೊಂದು ನನ್ನ ಒಂದು ಇತ್ತೀಚಿನ ಅಧ್ಯಯನಗಳಿಂದ ತಿಳಿದು ಬಂದಿತ್ತಂದರೆ ಈ ಜೇನುಹುಳುಗಳನ್ನು ನಾವು ಗೇರು ಗಿಡಗಳಿಗೆ ಮುಟ್ಟೋದಕ್ಕೆ ಅವಕಾಶ ಕೊಡದೇ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಕಾಯಿ ಕಟ್ಟೋದೇ ಇಲ್ಲ. ಅದೇ ಜೇನುಹುಳುಗಳನ್ನು ಅದು ಓಪನ್ ಆಗಿಬಿಟ್ಟಾಗ ಅತಿ ಹೆಚ್ಚಿನ ಒಂದು ಇಳುವರಿ ನಮಗೆ ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ನಾವೇ ಪರಾಗಸ್ಪರ್ಶ ಮಾಡಿದಾಗಲೂ ಸಹ ನಮಗೆ ಅಂಥ ಗಾತ್ರದ ಗುಣಮಟ್ಟದ ಒಂದು ಬೀಜ ಫಲಿತಾಂಶ ಇರೋದಿಲ್ಲ, ಇದೆ ಆ ಫಲಿತಾಂಶ ಇರೋದಿಲ್ಲ. ನಾವೇ ಮಾಡಿದ್ರೂ ಸಹ ಜೇನುಹುಳುಗಳು ನೈಸರ್ಗಿಕವಾಗಿ ಮಾಡಿದಂಥ ಒಂದು ಬೀಜದ ಗಾತ್ರ ಭಾಳ ಚೆನ್ನಾಗಿರುತ್ತೆ, ಅದರ ತೂಕ ಜಾಸ್ತಿ ಇರುತ್ತೆ. ಅದೇ ನಾವು ಮಾಡಿದ್ರೂ ಸಹ ಆ ಒಂದು ನೈಸರ್ಗಿಕ ಇದನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇನ್ನು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಈ ಜೇನು ಕೃಷಿ ಅಥವಾ ಜೇನು ಹುಳುಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಸಾಕಷ್ಟು ಜನ ಪೆಟ್ಟಿಗೆಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು ಅಂದರೆ ಈಗ ಬಹುತೇಕ ಕಾಫಿ ತೋಟಗಳಲ್ಲಿ ಬಹುತೇಕ ಆ ಹೂಗಳು ಕಾಫಿ ಹೂಗಳೇ ಆಗಿರುತ್ತೆ. ಬಹುಶಃ ಪ್ರತಿಯೊಂದು ಜೇನು ಸಂಪರ್ಕಿಸುವಂಥ ಹೂವು ಕಾಫಿ ಹೂವೇ ಆಗಿರುತ್ತೆ. ಹೌದು, ಹಾಗಾಗಿ ಅಲ್ಲಿ ಏನು ಒಂದು ಮಕರಂದ ಆಗ್ಬೋದು, ಪರಾಗ ಆಗ್ಬೋದು, ಅದೆಲ್ಲ ಕಾಫಿ ಬೆಳೆಯ ಮೂಲದಿಂದನೇ ಬಂದಿರೋದ್ರಿಂದ ಅಲ್ಲಿ ಉತ್ಪಾದನೆ ಆಗುವಂತಹ ಒಂದು ಜೇನಿಗೆ ವಿಶೇಷವಾದ ಬೆಲೆ ಹಾಗೂ ಬೇಡಿಕೆನೂ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಈ ಕೃಷಿ ಅದರಲ್ಲೂ ಜೇನು ಉದ್ಯಮದಲ್ಲಿ ಬಹಳ ವೈವಿಧ್ಯತೆ ಬಂದಿದೆ. ಬೆಳೆ ವೈವಿಧ್ಯತೆ ಆ ಯಾವ ಹೂವಿನಿಂದ ಅದು ಮುಖ್ಯವಾಗಿ ಮಕರಂದವನ್ನು ಸಂಗ್ರಹಿಸಿದೆ ಆ ಒಂದು ಇದರದ ಗುಣಮಟ್ಟದ ಮೇಲೇ ಆ ಸೀಸನ್ಗೆ ಅದನ್ನು ಸಂಗ್ರಹಿಸಿ ಅದನ್ನು ಬೇರೆ ಬೇರೆ ಬ್ಯಾಚ್ನಲ್ಲಿ ಅದನ್ನು ವರ್ಷಗಟ್ಟಲೆ ಅಲ್ಲೇ ಬಿಡೋದು ಬಿಟ್ಟು ಯಾವ ಸಂದರ್ಭದಲ್ಲಿ ಮಕರಂದ ಯಾವ ಹೂವಿನಲ್ಲಿ ಸಿಗುತ್ತೆ ಆ ಒಂದು ಸೀಸನಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡಿ ಆ ಹೂವಿನ ಬ್ರ್ಯಾಂಡ್ನಲ್ಲೇ ಅದನ್ನು ಇದರಲ್ಲಿ ಪ್ರಮುಖವಾಗಿ ನಮ್ಮ ಕಾಫಿ ಇರ್ಬೋದು ಅಥವಾ ಇಪ್ಪೆ ಇರ್ಬೋದು ಅಥವಾ ನಮ್ಮ ಸೋಪ್ನಟ್ ಪೌಡ್ರು, ಆಂಟಿಗುನಾನ್ ಅಥವಾ ಅಂಟುವಾಳಕಾಯಿ ಮತ್ತು ಇವುಗಳಿಗೆ ಆದಷ್ಟು ಈ ವೈದ್ಯಕೀಯವಾಗಿ ಸಹ ಭಾಳಷ್ಟು ಮೌಲ್ಯ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದೊಂದು ವೈಶಿಷ್ಟ್ಯತೆ. ಕೇಳುಗರೇ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿಶ್ವ ತೆಂಗು ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಭಜತಾಂ ಕಲ್ಪವೃಕ್ಷಾಯ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿರ್ಬೋದು, ಸಂಕಲ್ಪ ಮಾಡೋದಿರ್ಬೋದು, ಅಥವಾ ಹೋಮ ಹವನಗಳನ್ನು ಮಾಡೋದಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ತೆಂಗಿನಕಾಯಿಯನ್ನು ಅದರ ಮೂಲಕ ಕಲಶವನ್ನು ಮಾಡಿ ಅದನ್ನು ಪೂಜೆ ಮಾಡುವಂಥ ಒಂದು ಕ್ರಮವನ್ನು ನಾವು ಅನುಸರಿಸಿಕೊಂಡು ಬಂದಿದ್ದೀವಿ. ಮರೆಯದೆ ಕೇಳಿ ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ. ಈಗ ಪ್ರತಿ ಕುಟುಂಬದಲ್ಲೂ ನಾವು ನೋಡ್ತೀವಿ, ಒಂದು ಸಣ್ಣ ಮಗುವಿಗೆ ಒಂದು ಮಾತ್ರೆಯನ್ನು ಔಷಧಿಯನ್ನು ನೀಡುವಾಗ ಜೇನಿನೊಂದಿಗೆ ಬೆರೆಸಿ ಅದನ್ನು ಕೊಡುವಂಥದ್ದು. ಅಲ್ಲಿಂದ ಪ್ರಾರಂಭ ಆದರೆ ನೀವೇ ಹೇಳಿದ ಹಾಗೆ ವೈದ್ಯಕೀಯವಾಗಿ ಜೇನಿನ ಉಪಯೋಗ, ಅದರಲ್ಲೂ ಈ ರೀತಿಯ ಒಂದು ವಿಶಿಷ್ಟವಾದ ಜೇನು ಅಂಟುವಾಳದ ಒಂದು ಮರಗಳನ್ನು ನಂಬಿ ಅಲ್ಲಿ ಒಂದು ಜೇನು ಸಂಗ್ರಹ ಆಗಿರುವಂಥದ್ದು, ಕಾಫಿ ತೋಟಗಳಲ್ಲಿ ಅಥವಾ ಇತರ ಹಣ್ಣಿನ ತೋಟಗಳಲ್ಲಿ ಆಗಿರುವಂಥದ್ದು, ಹಿಪ್ಪೆ ಆಗ್ಬೋದು, ಇದಕ್ಕೆ ಅದರದೇ ಆದ ಒಂದು ಔಷಧೀಯ ಗುಣಗಳು ಇರುತ್ತೆ. ಹಾಗಾಗಿ ಮೌಲ್ಯ ಸಹ ಬದಲಾಗ್ತಾ ಹೋಗ್ತಾ ಇದೆ ಆ ದೃಷ್ಟಿಯಿಂದ. ಆಮೇಲೆ ಹೂವಿನ ಕೃಷಿಗೆ ನಿರಂತರವಾಗಿ ಅದು ಸಾಗಬೇಕಾದ್ರೆ ಈ ಜೇನು ಹುಳಗಳ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅತ್ಯಂತ ಮುಖ್ಯ, ಯಾಕೆ ಅಂತಂದರೆ ಈ ಹೂಗಳು ಪ್ರಮುಖವಾಗಿ ಹೂಗಳು ಅವು ಏನು ಅವುಗಳ ಬಣ್ಣದಿಂದ ಅವುಗಳನ್ನು ಆಕರ್ಷಿಸ್ತವೆ. ಮತ್ತೆ ವಾಪಸ್ ಅದೇ ಹೂವಿನ ಹತ್ರ ಅದೇ ಹೂಗೆ ಅದು ಆಕರ್ಷಿತವಾಗಬೇಕು ಅಂದರೆ ಅದರಲ್ಲಿ ಮಕರಂದ ಇರಬೇಕು, ಇಲ್ಲ ಪರಾಗ ಇರಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಿಕ್ಕರೂ ಅದು ವಾಪಸ್ ಅದೇ ಹೂಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಮತ್ತು ಅದರಲ್ಲಿ ನಿಷ್ಠೆ ಸಹ ಇದೆ ಜೇನು ಹುಳಕ್ಕೆ. ಅದು ಮಕರಂದ ನೀಡ್ತಾ ಇದೆ ಅಂತಂದರೆ ಅದು ಮಕರಂದ ಖಾಲಿ ಆಗೋವರೆಗೆ, ಅಥವಾ ಪರಾಗ ನೀಡ್ತಾ ಇದೆ ಅಂದರೆ ಪರಾಗ ಖಾಲಿ ಆಗೋವರೆಗೂ ಸಹ ಅದೇ ಹೂಗೆ ಸತತವಾಗಿ ಅದು ಭೇಟಿ ನೀಡ್ತಾ ಇರ್ತದೆ. ಇದೊಂದು ಜೇನು ಹುಳಗಳ ಒಂದು ವೈಶಿಷ್ಟ್ಯತೆ. ಯಾಕೆ ನಾವು ಬೇರೆ ಪರಾಗಸ್ಪರ್ಶಕಗಳಿಂದ ಇದನ್ನು ಹೆಚ್ಚಾಗಿ ಇವತ್ತು ಅವಲಂಬಿತರಾಗಿದ್ದೇವೆ ಅಂತಂದರೆ, ಈ ಒಂದು ನಿಷ್ಠೆ ಬೇರೆ ಪರಾಗಸ್ಪರ್ಶಕಗಳಲ್ಲಿಲ್ಲ, ಬಂತು ಕೂತ್ಕೊಂತು ತಿಂತು ಹೋಗ್ಬಿಡ್ತದೆ. ಬಟ್ ಈ ಜೇನು ಹುಳುಗಳೇನಿದ್ದಾವೆ, ಒಂದು ಪರಾಗ ಒಂದು ಹೂಗೆ ಹೋದರೆ ಅದರಲ್ಲಿ ಸಿಗುತ್ತೆ ಅಂತ ಗೊತ್ತಾದರೆ ಸತತವಾಗಿ ಅಲ್ಲಿ ಒಂದು ಪರಾಗಸ್ಪರ್ಶ ಅವಶ್ಯಕತೆ ಇದ್ದಂಥ ಸಂಪೂರ್ಣ ಸಂದರ್ಭದಲ್ಲಿ ಜೇನು ಹುಳುಗಳು ಅದನ್ನು ಬಿಟ್ಟು ಹೋಗೋದಿಲ್ಲ. ಅದೊಂದು ವಿಶಿಷ್ಟ ಈ ಜೇನು ಹುಳುಗಳದ್ದು. ಅಂದರೆ ಇಲ್ಲಿ ಪರಸ್ಪರ ಅವಲಂಬನೆಯಿಂದ ಪರಿಸರದಲ್ಲಿ ನಾವು ಇದನ್ನೆಲ್ಲ ಈಗಲೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ನಾವು. ಮತ್ತು ಈ ಪರಸ್ಪರ ಅವಲಂಬನೆಯನ್ನೇ ನಾವು ಅಳವಡಿಸ್ಕೋಬೇಕು, ಇದನ್ನು ಮುಂದುವರಿಸ್ಕೋಬೇಕು ಅನ್ನೋ ಒಂದು ಮೂಲ ಆಶಯ ಇದೆ ಈ ಜೇನು ದಿನಾಚರಣೆಯನ್ನು ಏನು ಇದು ಮಾಡಿದ್ದಾರೆ. ಈ ಜೇನು ಹುಳುಗಳಲ್ಲಿರುವಂಥ ಒಂದು ಸಾಂಘಿಕ ಜೀವನ ಮತ್ತು ಅವುಗಳಲ್ಲಿ ತೊಡಗಿಸ್ಕೊಂಡಿರೋಕ್ಕೆ, ಅಂದರೆ ನೀವು ಯಾವಾಗಾದರೂ ನೋಡಿ ಅವು ನಿದ್ದೆ ಮಾಡುವಂಥ ಸಂದರ್ಭ ಬಿಟ್ಟು ಬೇರೆ ಎಲ್ಲ ಸಂದರ್ಭದಲ್ಲೂ ಏನಾದರೂ ಒಂದು ಚಟುವಟಿಕೆ ಮಾಡ್ತಿದ್ದೆ. ಈಗ ಮಳೆ ಬರ್ತಾ ಇದೆ, ಎಲ್ಲೂ ಗೂಡಿಂದ ಆಚೆ ಹೋಗೋದಿಲ್ಲ, ಬಟ್ ಅವು ಆ ಗೂಡಿನಲ್ಲಿರುವಂಥ ಮರಿಗಳನ್ನೆಲ್ಲ ಕಾಳಜಿ ತಗೋತಾ ಇರ್ತವೆ, ರಾಣಿ ಕಾಳಜಿ ಮಾಡ್ತಾ ಇರ್ತದೆ. ಮತ್ತು ಅದರಲ್ಲಿ ಗೂಡು ಕಟ್ಟುವಂಥದ್ದಿತ್ತು ಅಂದರೆ ಗೂಡು ಕಟ್ತಾ ಇರ್ತದೆ. ಮತ್ತು ಮಕರಂದ ಏನು ತಂದಿರ್ತವೆ ಅವುಗಳನ್ನೆಲ್ಲ ಈಗ ಅವು ಗಾಳಿ ಹಾಕಿ ಆ ಮಕರಂದವನ್ನು ವೃದ್ಧಿ ಮಾಡ್ತಾ ಇರ್ತವೆ, ಜೇನನ್ನು ಅಭಿವೃದ್ಧಿ ಮಾಡ್ತಾ ಇರ್ತವೆ. ಇನ್ನು ಜೇನಿನ ಉತ್ಪನ್ನಗಳ ಬಗ್ಗೆನೂ, ಜೇನು ತುಪ್ಪ ಅಲ್ಲದೆ ಇನ್ನು ಏನೆಲ್ಲ ಉತ್ಪನ್ನಗಳನ್ನು ನಾವು ಒಂದು ವಾಣಿಜ್ಯ ದೃಷ್ಟಿಯಿಂದ ನೋಡಬೇಕಾಗುತ್ತೆ? ಇವತ್ತಿನ ದೃಷ್ಟಿನಲ್ಲಿ ಜೇನು ನಿಜ ಹೇಳಬೇಕು ಅಂತಂದರೆ ಒಂದು ವೈಶಿಷ್ಟ್ಯಮಯವಾದ ಕೃಷಿ ಉದ್ಯಮವಾಗೆ, ವಿಶಿಷ್ಟವಾದ ಕೃಷಿಗೆ ಪ್ಯಾರಲಲ್ಲಾಗೆ ಬೆಳ್ಕೊಂಡ್ಬಿಟ್ಟಿರುವಂಥ ಒಂದು ದೊಡ್ಡ ಉದ್ಯಮವಾಗಿದೆ ಜೇನು. ಪ್ರಮುಖವಾಗಿ ನಾವು ಈಗಾಗಲೇ ಚರ್ಚಿಸಿದಾಗೆ ಈ ಹೂವಿಂದೆ ಈವನ್ ನಮ್ಮ ಹತ್ತಿಯಿಂದನೂ ಕೂಡ ಬಹಳಷ್ಟು ಸರಾದ ಏನು ಜೇನು ವೈಶಿಷ್ಟ್ಯತೆ ಇದೆ. ಆ ಒಂದು ಅಂದರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಕೆಲವೊಂದಷ್ಟು ಜನ ಈ ಹೂವಿನಿಂದ ಬಂದಂಥದ್ದೇ ಜೇನು ತಮಗೆ ಬೇಕು ಅಂತೇಳಿ ಬೇಡಿಕೆಯನ್ನು ಸಹ ಇಡ್ತಾ ಇದ್ದಾರೆ. ಅದು ಅವರಿಗೆ ತಕ್ಕಂಗೆ ಈ ಕನ್ಸ್ಯೂಮರ್ ಡ್ರಿವನ್ ಅಂತ ಹೇಳ್ತೀವಿ, ಮಾರುಕಟ್ಟೆ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ, ಕೃಷಿ ಉದ್ಯಮನು ಜೇನು ಕೃಷಿ ಉದ್ಯಮನು ಅದೇ ದಿಕ್ಕಿನಲ್ಲೇ ತೊಡಗಿಸ್ಕೋತಾ ಇದೆ. ಇದಲ್ಲದೇ ನಮಗೆ ಜೇನು ಕೃಷಿಯಿಂದ ಬರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ದೊಡ್ಡ ಪ್ರಮಾಣದ ಉತ್ಪನ್ನ ಅಂತಂದರೆ ಜೇನುಮೇಣ. ಜೇನುಮೇಣದಲ್ಲಿ ಆಲ್ಮೋಸ್ಟ್ 50-50% ಭಾಗ ವಾಪಸ್ ಮತ್ತೆ ಜೇನು ಕೃಷಿಗೇ ಮೂಲ ವಸ್ತುವಾಗಿ ಬಳಕೆ ಆಗ್ತದೆ. ಅದರಲ್ಲಿ ಬರುವಂಥ ಮೇಣದ ಹಾಳೆಗಳನ್ನು ಮಾಡಿ ಆ ಫೌಂಡೇಶನ್ ಕೊಟ್ಟು ಶೀಟನ್ನು ಕೊಟ್ಟು ಅಂದರೆ ಆ ಜೇನು ಹುಳುಗಳು ಮತ್ತೆ ಗೂಡು ಕಟ್ಟಬೇಕಾದ್ರೆ ಅಥವಾ ಎರಿಯನ್ನು ಕಟ್ಟಬೇಕಾದ್ರೆ ನಾವು ಒಂದಷ್ಟು ಫೌಂಡೇಶನ್ ಶೀಟ್ ಹಾಕಿದರೆ ಅವುಗಳಿಗೆ ಶ್ರಮ ಕಡಿಮೆ ಆಗ್ತದೆ. ಆ ಗೂಡು ಕಟ್ಟುವಂಥ ಶ್ರಮ ಅಲ್ಲಿಗೆ ಅವು ಕಡಿಮೆ ಮಾಡಿತು ಅಂತಂದರೆ ಮಕರಂದ ಸಂಗ್ರಹಣೆ ಮಾಡೋದಕ್ಕೆ ಅಥವಾ ಪರಾಗ ಸಂಗ್ರಹಣೆ ಮಾಡೋದಕ್ಕೋ ಅಥವಾ ಸಂಸಾರ ಅಭಿವೃದ್ಧಿ ಮಾಡೋದಕ್ಕೋ ಅವು ಅದೇ ಶಕ್ತಿ ಶ್ರಮವನ್ನು ವಹಿಸೋದ್ರಿಂದ ಅವುಗಳ ಶ್ರಮ ಕಡಿಮೆ ಮಾಡೋದಕ್ಕೆ ನಾವು ಈ ಮೇಣವನ್ನು ಸುಮಾರು ಅಲ್ಲೇ ಉಪಯೋಗಿಸ್ಕೋತಾ ಇದ್ದೀವಿ. ಇದಲ್ಲದೆ ಇದೇ ಮೇಣವನ್ನು ನಮ್ಮ ಈ ಉದ್ಯಮಗಳಲ್ಲಿ ಪ್ರಮುಖವಾಗಿ ಮೇಣದ ಬತ್ತಿ ಮಾಡುವಂಥದ್ದು ಅಥವಾ ಈ ಬಣ್ಣಗಳ ವಾರ್ನಿಷ್ಗಳನ್ನು ಮಾಡ್ತೀವಲ್ಲ ಅದಕ್ಕೆ ಭಾಳ ಉಪಯೋಗವಾಗ್ತದೆ. ಇದಲ್ಲದೆ ಅತಿ ಹೆಚ್ಚು ಮೌಲ್ಯಯುತವಾದಂಥ ಉತ್ಪಾದನೆ ಯಾವುದು ಅಂತಂದರೆ ಈ ಸೌಂದರ್ಯ ವರ್ಧಕಗಳು, ಅವುಗಳನ್ನು ಉಪಯೋಗಿಸೋದಕ್ಕೆ. ಈಗೆಲ್ಲ ಭಾಳಷ್ಟು ಜನ ಈ ಏನು ಮುಖದಲ್ವ ಇರುವಂಥ ಬೇಡದೇ ಇರುವ ಕೂದಲುಗಳನ್ನೆಲ್ಲ ತೆಗೆಸೋದಕ್ಕೆ ಇವನ್ನು ಭಾಳ ಪೈ ಮೇಲಿರುವಂಥ ಕೂದಲುಗಳನ್ನು ತೆಗೆಯೋದಕ್ಕೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ. ಇವತ್ತಿನ ದಿನಗಳಲ್ಲಿ ಅದರ ಬೇಡಿಕೆ ತುಂಬ ಜಾಸ್ತಿ ಆಗಿದೆ ಮತ್ತು ಮೌಲ್ಯವೂ ಕೂಡ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಆಗ್ತದೆ. ಇನ್ನು ಪರಾಗ, ಅದಕ್ಕೆ ವೈದ್ಯಕೀಯ ಮೌಲ್ಯ ಇದೆ. ಪರಾಗ ಅಂತೂ ಇವತ್ತಂತೂ ಹೆಚ್ಚಿನ ಬೇಡಿಕೆ ಬರ್ತಾ ಇರೋದೇ ಈ ಪರಾಗಕ್ಕೆ. ಯಾಕೆ ಅಂತಂದರೆ ಅದರಲ್ಲಿರುವಂಥ ವೈಶಿಷ್ಟ್ಯಮಯವಾದಂಥ ಸಸಾರಜನಕಗಳು ಮತ್ತು ಆ್ಯಂಟಾಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಮತ್ತು ಕೆಲವೊಂದಷ್ಟು ಪ್ರತ್ಯಾಮ್ಲಗಳು ಇವೆಲ್ಲ ಇದರಲ್ಲಿ ಇರೋದರಿಂದ ಇವುಗಳಿಗೆ ಈ ವೈದ್ಯಕೀಯ ಮೌಲ್ಯ ಭಾಳ ಹೆಚ್ಚಾಗ್ತಾ ಇದೆ. ಅದಲ್ಲದೇನೂ ಸಹ ಈ ಮಕ್ಕಳ ಆಹಾರದಲ್ಲಿ ಇವುಗಳ ಬಳಕೆ ತುಂಬ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಏಕೆಂದರೆ ಬೇರೆ ಆಹಾರವನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಪರಾಗದಲ್ಲಿ ಇರುವಂಥ ಒಂದು ಸಂಪೂರ್ಣ ಆಹಾರ ಅವಕ್ಕೆ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇದು ಹೆಚ್ಚಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಜೇನು ಕೃಷಿ ಪ್ರಮುಖವಾಗಿ ತೆಂಗಿನಲ್ಲಿ ಇದು ಹೆಚ್ಚಿನ ಒಂದು ಬೇಡಿಕೆಯನ್ನು ಪಡೀತಾ ಇದೆ. ತೆಂಗಿನ ಪರಾಗಕ್ಕೆ ಹೆಚ್ಚಿನ ಒಂದು ಬೇಡಿಕೆನೂ ಸಹ ಬರ್ತಾ ಇದೆ. ತೆಂಗಿನ ಪರಾಗ ಬೇಕು ಅಂತೇಳಿ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಜೇನು ಕೃಷಿಕರು, ಅದರಲ್ಲೂ ತೆಂಗಿನ ಕೃಷಿಕರು ಜೇನನ್ನು ತೆಂಗಿನ ಜೊತೆ ಒಂದು ಗಿಡಕ್ಕೆ ಅಟ್ಲೀಸ್ಟ್ ನಾಲ್ಕು ಗಿಡಕ್ಕೆ ಒಂದು ಜೇನು ಕುಟುಂಬನಾದರೂ ಇಟ್ಕೊಂಡು ಅಥವಾ 10 ಗಿಡಕ್ಕೆ ಒಂದು ಕುಟುಂಬನಾದರೂ ಇಟ್ಕೊಂಡು ಮಾಡಿಕೊಂಡ್ರೆ ಅವುಗಳ ಇದ್ರ ಜೊತೆಗೆ ಇದು ಸಹ ಹೆಚ್ಚಾಗ್ತದೆ. ಅದಲ್ಲದೇ ಈ ಜೇನು ಇದುಗಳು ಅಡಿಕೆ ಮತ್ತು ತೆಂಗಿನಲ್ಲಿ ಇರೋದ್ರಿಂದ ಅಲ್ಲೂ ಸಹ ಕಾಯಿ ಕಟ್ಟುವಿಕೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇನ್ನು ಜೇನಿನ ವಿಷ, ಇದಕ್ಕೂ ಸಹ ತುಂಬಾ ಬೇಡಿಕೆ ಇದೆ. ಇವತ್ತಿನ ದಿನಗಳಲ್ಲಿ ಬಹಳ ವೈಶಿಷ್ಟ್ಯಮಯವಾದಂತ ಒಂದು ಬೇಡಿಕೆ ಬರ್ತಾ ಇರುವಂತ ಒಂದು ಉತ್ಪನ್ನ ಅಂದ್ರೆ ಜೇನು ವಿಷ. ಆಕ್ಚುಲಿ ಇದು ಜೇನು, ಇದು ಒಂದು ಕೆಲಸಗಾರ ಜೇನು ಹುಳುಗಳಲ್ಲಿರುವಂತ ಒಂದು ತಯಾರಿಕೆ. ಸಾಧಾರಣವಾಗಿ ಇದರಲ್ಲಿ ಯಾವುದೇ ಬಣ್ಣ ಇಲ್ಲದೆ ಇರೋದಿಲ್ಲ ಮತ್ತೆ ನಾವು ರುಚಿ ನೋಡಿದ್ರೆ ಅದು ಸ್ವಲ್ಪ ಹುಳಿ ಮತ್ತು ಕೈಯಾಗಿರುವಂಥ ಒಂದು ದ್ರವ್ಯ ಮತ್ತು ಅದರದೇ ಆದಂಥ ಒಂದು ವಾಸನೆ ಇರುತ್ತೆ. ಮೇ ಬಿ ನಮ್ಮ ಮೂಗಿಗೆ ತಕ್ಷಣಕ್ಕೆ ಗೊತ್ತಾಗದೇ ಇರ್ಬೋದು, ಬಟ್ ಜೇನು ಹುಳುಗಳಿಗೆ ಅವುಗಳ ವಿಷದ ವಾಸನೆ ಟಕ್ ಅಂತ ಗುರುತಿಸ್ತವು. ಇದರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಪ್ರಮುಖವಾಗಿ ಈ ಜೇನು ವಿಷ ಸಂಧಿವಾತ ಅಥವಾ ಈ ಏನು ಕೀಲು ನೋವುಗಳು ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಭಾಳ ಪ್ರಬಲವಾದಂಥ ಒಂದು ಅಸ್ತ್ರ. ಟ್ರೀಟ್ಮೆಂಟ್ಗಳು ಈಗಿನ್ನೂ ಪರಿಪಕ್ವವಾಗಬೇಕು, ಈಗಿನ್ನೂ ಅವರು ಆರಂಭದಲ್ಲಿದ್ದಾರೆ. ಬಟ್ ಭಾಳಷ್ಟು ಜನ ಅದನ್ನು ತಗೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ, ನಮಗೆ ಅದರಿಂದ ಅನುಕೂಲ ಆಗ್ತಾ ಇದೆ ಅಂತೇಳಿ. ಇನ್ನೂ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಂಡು ಅಟ್ಲೀಸ್ಟ್ ಈ ಕಾಯಿಲೆಗಳಿಂದ ನರಳ್ತಾ ಇರೋರು ರಿಲೀಫ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಈ ಜೇನು ವಿಷಯದಿಂದ. ಮತ್ತು ಈ ವಿಷವನ್ನು ಸಂಗ್ರಹಿಸಿ ಹಲವಾರು ಮುಲಾಮ್ಗಳನ್ನು ತಯಾರಿಸ್ತಾ ಇದ್ದಾರೆ, ಈ ಪೇಯ್ನ್ ಕಿಲ್ಲರ್ಗಳನ್ನು ಇದು ಮಾಡಿ. ಇದೊಂದು ಭಾಳ ವೈಶಿಷ್ಟ್ಯವಾದಂಥ ಒಂದು ಭಾಳ ಹೆಚ್ಚು ಮೌಲ್ಯ ಇರುವಂಥ ಒಂದು ಉತ್ಪನ್ನ. ಇದರ ಉತ್ಪನ್ನದ ಪ್ರಮಾಣ ತುಂಬ ಕಡಿಮೆ ಇರ್ಬೋದು, ಆದರೆ ಅದರ ಮೌಲ್ಯ ಮಾತ್ರ ಭಾಳ ದೊಡ್ಡದಿದೆ, ಭಾಳ ದೊಡ್ಡ ಮೌಲ್ಯ ಇರುವಂಥದ್ದು. ಈಗ ಭಾಳಷ್ಟು ಜನ ಕೃಷಿಕರು, ಜೇನು ಕೃಷಿಕರು ಪ್ರಮುಖವಾಗಿ ಅದನ್ನು ಈ ವಿಷ ಉತ್ಪಾದನೆಗೋಸ್ಕರನೇ ಬೆಳೆಸೋದಕ್ಕೆ ಶುರು ಮಾಡಿದ್ದಾರೆ, ಅಲ್ಲಲ್ಲೇ ಶುರು ಮಾಡಿದ್ದಾರೆ. ಇನ್ನು ರಾಜಶಾಹಿ, ಇದಂತೂ ಬಹಳ ಸಮೃದ್ಧವಾದ ಆಹಾರ ಅಂತಾನೆ ಪರಿಗಣಿಸಲ್ಪಟ್ಟಿದೆ. ಎಲ್ರಿಗೂ ಸಿಗೋ ಮಟ್ಟಿಗೆ ಇಲ್ಲ, ಆದರೂ ಸಿಕ್ಕವರಿಗೆ ನೈಸರ್ಗಿಕವಾಗಿಯೂ ಸಹ ಇದು ಎಲ್ರಿಗೂ ಸಿಗೋದಲ್ಲ. ಇದೇನಿದ್ರು ರಾಣಿಗೆ ಮರಿ ಹುಳುವಿನ ಹಂತದಲ್ಲಾಗಿರ್ಬೋದು ಅಥವಾ ಅದು ಪ್ರೌಢ ಹಂತದಲ್ಲಾಗಿದ್ದಾಗಲಾದ್ರೂ ರಾಣಿಗೆ ಮಾತ್ರ ಸೀಮಿತವಾದಂಥ ಆಹಾರ ರಾಜಭೋಗ ಇರುವಂಥ ಆಹಾರ ರಾಜಶಾಹಿ ರಸ. ಸಾಧಾರಣವಾಗಿ ಒಂದು ಕೆಲಸಗಾರ ಜೇನುಹುಳು 6-13 ದಿನ ಪ್ರಾಯದಲ್ಲಿದ್ದಾಗ ಈ ರಾಜಶಾಹಿ ರಸವನ್ನು ಅವು ಉತ್ಪಾದಿಸ್ತವೆ. ಇದರಲ್ಲಿ ಎರಡು ಗ್ರಂಥಿಗಳು ಪ್ರಮುಖವಾಗಿ, ಒಂದು ದವಡೆಯ ಕೆಳಗಿರುವಂಥ ಒಂದು ಗ್ರಂಥಿ ಮತ್ತು ಇನ್ನೊಂದು ಗಂಟಲಿನ ಗ್ರಂಥಿ. ಇವೆರಡು ಗ್ರಂಥಿಗಳು ತಯಾರಿಸಿದಂಥ ಒಂದು ಮಿಶ್ರಣ, ಇವೆರಡು ಶ್ರವಿಕೆ ಈ ಗ್ರಂಥಿಗಳಿಂದ ಬಂದಂಥ ಒಂದು ರಸ. ನಂತರ ಅದು ಮಿಶ್ರಣ ಆದಮೇಲೆ ಅದು ರಾಜಶಾಹಿ ರಸ ಆಗುತ್ತೆ. ಇದನ್ನು ನಾವು ಸಾಧಾರಣವಾಗಿ ಈ ರಾಣಿ ಜೇನಿನ ಒಂದು ಫಲವಂತಿಕೆ ಮತ್ತು ಅದು ಕೆಲಸ ಮಾಡುವಂಥ ಒಂದು ಚಟುವಟಿಕೆ ಸಾಮರ್ಥ್ಯ ಇರಲಿ ಅಂತೇಳಿ ಅದಕ್ಕೆ ನೀಡ್ತೇವೆ. ಅದೇ ರೀತಿ ರಾಜಶಾಹಿ ರಸವನ್ನು ಕುಡಿದಂಥ ಸಂದರ್ಭದಲ್ಲಷ್ಟೇ ಅದು ಇನ್ನೊಂದು ರಾಣಿ ಹುಳುವಾಗಿ ಅಥವಾ ರಿಪ್ರೊಡಕ್ಟಿವ್ ಕ್ಯಾಸ್ಟ್ ಗಂಡು ಹುಳುವಾಗಿ ಅದು ಬದಲಾಗಲಿಕ್ಕೆ ಸಾಧ್ಯ ಇದೆ. ಅದೇ ಈ ರಾಜಶಾಹಿ ರಸ ಇಲ್ಲ ಅಂತಂದರೆ ಅವು ರಾಣಿ ಆಗುವಂಥ ಸಂದರ್ಭ ಇರೋದೇ ಇಲ್ಲ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನೋ ಒಂದು ಅಚಾತುರ್ಯದಿಂದ ನಮ್ಮ ಈ ರಾಣಿ ಕುಟುಂಬದಲ್ಲಿ ಕಾಳೆ ಆಯಿತು ಅಥವಾ ಏನೋ ತೊಂದರೆ ಆಗಿ ಅದು ಹೋಯಿತು ಅಂತಂದರೆ ಅದೇ ಸಂದರ್ಭದಲ್ಲಿ ಬೇರೆ ಒಂದು ಮೊಟ್ಟೆಯನ್ನು ಸಹ ಇವು ತಗೊಂಡು ಕೆಲಸಗಾರ ನೊಣಗಳು ಅದನ್ನು ರಾಣಿಯಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಸಾಮರ್ಥ್ಯ ಈ ರಾಜಶಾಹಿ ರಸಕ್ಕಿದೆ. ಈ ಮೌಲ್ಯವನ್ನು ನಮ್ಮ ಜನ ಇವತ್ತು ಅರ್ತುಕೊಂಡು ಅದನ್ನು ನಾವು ಯಾಕೆ ನಮ್ಮ ಆರೋಗ್ಯಕ್ಕೆ ಬಳಸ್ಕೋಬಾರ್ದು ಅಂತೇಳಿ ಪ್ರಯತ್ನವನ್ನು ನಡೆಸಿದ್ದಾರೆ. ಬಟ್ ಅದರ ಸಂಗ್ರಹಣೆಯೂ ಭಾಳ ಸ್ವಲ್ಪ ಕ್ಲಿಷ್ಟಕರವಾದದ್ದೇ ಮತ್ತು ಸಂಗ್ರಹವು ಸಿಗುವಂಥ ಪ್ರಮಾಣವೂ ಅತ್ಯಲ್ಪ. ಆದರೆ ಅದರ ಮೌಲ್ಯ ಮಾತ್ರ ಭಾಳ ದೊಡ್ಡದು, ದೊಡ್ಡ ಮೌಲ್ಯದ ಒಂದು ಉತ್ಪನ್ನ ನಮಗೆ ಇದರಿಂದ ಸಿಗ್ತಾ ಇದೆ. ಇಷ್ಟೆಲ್ಲ ಒಂದು ಜೇನು ಹುಳುವಿನಿಂದ ನಾವು ಪಡೀತಾ ಇದ್ದರೂ ಕೆಲವೊಂದು ಪರಿಸರ ಸಂಬಂಧಿತ ಸಮಸ್ಯೆಗಳು, ಮಾಲಿನ್ಯ ಆಗ್ಬೋದು ಅಥವಾ ಈ ಸರಿಯಾದ ಒಂದು ತಿಳುವಳಿಕೆ ಇಲ್ಲದೆ ಕೆಲವೊಂದು ಕೀಟನಾಶಕಗಳನ್ನು ಬಳಕೆ ಮಾಡುವಂಥದ್ದು, ಸರಿಯಾದ ಸಮಯದಲ್ಲಿ ಅದನ್ನು ಬಳಸದೇ ಇರುವಂಥದ್ದು, ಇದು ಈ ಜೇನುಹುಳುಗಳ ಸಂತತಿಯನ್ನೇ ನಾಶಪಡಿಸುವಂತಹ ಪ್ರಕ್ರಿಯೆ ಸಾಕಷ್ಟು ಪ್ರದೇಶಗಳಲ್ಲಿ ನಾವು ಗಮನಿಸಿದ್ದೀವಿ, ಅದು ಈಗಲೂ ನಡೀತಾನೆ ಇದೆ. ಇವತ್ತಿನ ದಿನ ನಾವು ಏನು ಯೋಚನೆ ಮಾಡಬೇಕು ಈ ಜೇನುಹುಳ ದಿನಾಚರಣೆಯ ಸಂದರ್ಭದಲ್ಲಿ? ಪ್ರಮುಖವಾಗಿ ನಮ್ಮಲ್ಲಿ ಈಗ ನೈಸರ್ಗಿಕ ಆವಾಸಗಳ ನಾಶ ಅಂತೇಳಿ ಕರಿತೀವಿ. ಇದಕ್ಕೆ ಇವತ್ತಿನ ಒಂದು ನಮ್ಮ ಅಭಿವೃದ್ಧಿ, ಪ್ರಮುಖವಾಗಿ ಅಭಿವೃದ್ಧಿನೇ ನಮ್ಮ ಕೀಟಗಳಿಗೆ ಅಥವಾ ಈ ಜೇನುಹುಳುಗಳಿಗೆ ಸ್ವಲ್ಪ ಮಾರಕ ಅಂತ ಅನ್ನಿಸ್ತದೆ. ಏಕೆಂದರೆ ನಾವು ಪ್ರಮುಖವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಈ ಕಡೆ ಅರಣ್ಯ ನಾಶ ಮಾಡ್ತಾ ಇದ್ದೀವಿ ಅಥವಾ ಹೊಸದಾಗಿ ಅರಣ್ಯ ಹಾಕಿದ್ರೂ ಅದರಲ್ಲಿ ಈ ಜೇನುಹುಳುಗಳಿಗೆ ಸಹಾಯ ಮಾಡುವಂಥ ಅರಣ್ಯಗಳ ಸಂಖ್ಯೆ ಅಥವಾ ಮರಗಿಡಗಳ ಸಂಖ್ಯೆ ಸ್ವಲ್ಪ ಕಡಿಮೆ. ಅವೇನಿದ್ರೂ ನಮ್ಮ ಸಿಲ್ವರ್ ಹೋಗ್ನಂಥ ಅಥವಾ ಅಕೇಶಿ ಆದಂಥ ಮರಗಳನ್ನು ಹಾಕಿದರೆ ಜೇನುಹುಳುಗಳಿಗೆ ಯಾವುದೇ ಒಂದು ಸಹಾಯ ಆಗೋದಿಲ್ಲ. ಅದರ ನಂತರ ನಗರೀಕರಣದಂತೂ ತುಂಬ ಹಾವಳಿ ಹೆಚ್ಚಾಗಿದೆ. ಇದರಿಂದಾಗಿ ಏನಾಗ್ತಾ ಇದೆ, ಈ ಜೇನುಹುಳುಗಳು ಅಲ್ಲೆಲ್ಲೋ ಒಂದು ಪೊಟ್ರೆನಲ್ಲಿ ಇದ್ದವು ಅಥವಾ ಗಿಡಮರಗಳಿದ್ವು ಅವನ್ನೆಲ್ಲ ನಾವು ತೆಗೆದು ಬಿಡ್ತಾ ಇದ್ದೀವಿ. ಪೊಟ್ರೆಗಳಿಗೆ ಅವುಗಳಿಗೆ ಹೋಗಿ ಬರೋದಕ್ಕೆ ಅವಕಾಶ ಇಲ್ಲದಂಗೆ ಆಗ್ತಾ ಇದೆ. ಮತ್ತು ಈ ಜನಜಂಗುಳಿ ಇತ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ಇವು ಅಲ್ಲ ಹತ್ರದಲ್ಲಿ ಇರೋದಕ್ಕೆ ಇದು ಮಾಡೋದಿಲ್ಲ, ಅವಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ ಒಂದು ವಾತಾವರಣ ಬೇಕು. ಅದಲ್ಲದೆ ಈ ನಮ್ಮ ರಸ್ತೆ ಅಭಿವೃದ್ಧಿ, ಎಸ್ಪೆಷಲಿ ರಸ್ತೆ ಮತ್ತು ರೈಲು ಅಭಿವೃದ್ಧಿಯಿಂದ ಏನಾಗ್ತಾ ಇದೆ, ಅವುಗಳಿಗೆ ಬೇಕಾದಂಥ ಒಂದು ನೈಸರ್ಗಿಕ ಒಂದು ಪ್ರಶಾಂತತೆ ಸಿಗ್ತಾ ಇಲ್ಲ. ಇದರಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ. ಅವುಗಳಿಗೆ ಆದಂಥ ಒಂದು ಸ್ಪೇಸನ್ನು ಬಿಡಬೇಕಾದಂಥ ಒಂದು ಅವಶ್ಯಕತೆ ನಮ್ಮಲ್ಲಿ ಇದೆ. ಅದರ ನಂತರ ನಾವು ಈ ಮಾಲಿನ್ಯತೆಯನ್ನು ಕಡಿಮೆ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಇಡೀ ವಿಶ್ವವೇ ಲಾಕ್ಡೌನ್ ಆಗಿತ್ತು ನಮ್ಮ ಕರೋನಾ ಬಂದಾಗ. ಆ ಒಂದು ಸಂದರ್ಭಗಳಲ್ಲಿ ಈ ಮಾಲಿನ್ಯತೆಯ ಪ್ರಮಾಣ ತುಂಬ ಕಡಿಮೆ ಆಗಿತ್ತು ಅಂತೇಳಿ ಅಂಥ ಸಂದರ್ಭದಲ್ಲಿ 2020-2021 ಜೇನುಗಳ ಚಟುವಟಿಕೆ ಭಾಳ ಚೆನ್ನಾಗಿತ್ತು ಅನ್ನೋದನ್ನು ನಮ್ಮ ವಿಜ್ಞಾನ ಗುರುತಿಸಿ ಅದನ್ನು ದಾಖಲಿಸಿದೆ. ಅಂದರೆ ಮಾಲಿನ್ಯತೆಯಿಂದ ನಮ್ಮ ಜೇನು ಕೃಷಿ ಎಷ್ಟು ನಲುಗು ಹೋಗಿತ್ತು, ಈ ಕರೋನಾದಿಂದ ಬಂದಂಥ ಈ ಮಾಲಿನ್ಯ ಕಡಿಮೆ ಆದಂಥ ಸಂದರ್ಭದಲ್ಲಿ ಅದು ಹೇಗೆ ಅದಾಯಿತು ಅಂತ ಒಂದು ಸ್ಪಷ್ಟ ಪಾಠವನ್ನು ನಮಗೆ ನೀಡಿದೆ. ಅದನ್ನೇ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಂಡು ಈ ಮಾಲಿನ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಹೆಚ್ಚಿನ ಆಸಕ್ತಿ ಕೊಡಬೇಕು. ಮತ್ತು ಇನ್ನೊಂದು ಅತ್ಯಂತ ನಮ್ಮ ಕೃಷಿಯ ಜೊತೆಗೆ ಸೇರಿಕೊಂಡಿರುವಂಥದ್ದು ಅಂತಂದರೆ ಈ ವಿವೇಚನಾರಹಿತವಾದಂಥ ಕೀಟನಾಶಕಗಳ ಬಳಕೆ. ಮತ್ತು ಅದರಲ್ಲೂ ಒಂದು ಸೂಕ್ಷ್ಮನೂ ಸಹ ಇದೆ. ಯಾವಾಗ ಈ ಜೇನುಹುಳುಗಳು ನಮ್ಮ ಬೆಳೆಗಳಿಗೆ ಬೇಕೋ ಅಂಥ ಒಂದು ಸಂದರ್ಭಗಳಲ್ಲೇ ಅವು ಕೀಟಗಳಿಗೆ ದಾಳಿಗೂ ಸಹ ಹೆಚ್ಚಾಗಿ ಈ ಕಡೆ ಹೋದರೆ ಹುಲಿ ಆ ಕಡೆ ಹೋದರೆ ದರಿ ಅಂತ ಏನು ಹೇಳ್ತೀವಲ್ಲ ಅಂಥ ಒಂದು ಸಂದಿಗ್ಧತೆ ನಮ್ಮ ರೈತರನ್ನು ಕಾಡ್ತಾ ಇದೆ. ಅಂದರೆ ಈ ಕಡೆ ಬೆಳೆಯನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅವನು ಕೀಟನಾಶಕ ಬಳಸಬೇಕು, ಆದರೆ ಅದೇ ಸಂದರ್ಭದಲ್ಲಿ ನಮಗೆ ಪರಾಗಸ್ಪರ್ಶಗಳ ಅವಶ್ಯಕತೆ ಇದೆ. ಇಂಥ ಒಂದು ಇದರಲ್ಲಿ ರೈತ ಸ್ವಲ್ಪ ಹೆಚ್ಚಿನ ಕಾಳಜಿ ತಗೋಬೇಕಾಗ್ತದೆ. ಅದಕ್ಕೇನಂತಂದರೆ ಆರಂಭದಿಂದನೇ ಅವನು ಕೀಟ ನಿರ್ವಹಣೆಯನ್ನು ಮಾಡ್ಕೋತಾ ಬಂದು ಅದು ಪರಾಗಸ್ಪರ್ಶಕ್ಕೆ ಬರುವಂಥ ಅಥವಾ ಹೂವು ಆಡುವ ಹಂತಕ್ಕೆ ಬಂದಾಗ ಆ ಕೀಟಗಳ ಸಂಖ್ಯೆ ಹೆಚ್ಚಾಗದಂತೆ ಹದಗಟ್ಟೋದು. ಇದಕ್ಕೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅವನು ಅಳವಡಿಸ್ಕೋಬೇಕಾಗ್ತದೆ. ಅದಲ್ಲದೆ ಕೆಲವೊಂದಷ್ಟು ಸಂದರ್ಭದಲ್ಲಿ ವಿಧಿನೇ ಇಲ್ಲ ಕೀಟನಾಶಕಗಳ ಬಳಕೆ ಅನಿವಾರ್ಯ ಅಂತಂದ ಸಂದರ್ಭದಲ್ಲಿ ಅವನು ಈ ಜೇನು ಹುಳುಗಳಿಗೆ ತೊಂದರೆ ಆಗದೇ ಇರುವಂಥ ಸಸ್ಯಜನ್ಯ ಅಥವಾ ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಳ್ಳೋದ್ರಿಂದ ಈ ಜೇನು ಹುಳುಗಳಿಗೆ ತೊಂದರೆ ಮಾಡದೇ ಇರುವಂಥ ಕೀಟನಾಶಕಗಳನ್ನು ಬಳಸ್ಕೊಳ್ಳೋದ್ರಿಂದ ಜೇನು ಹುಳುಗಳಿಗೆ ತೊಂದರೆ ಆಗೋದನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಕಟ್ಟಕಡೆಯದು ಅಂತಂದರೆ ಜೇನು ಕೃಷಿ ನಮ್ಮ ತೋಟದಲ್ಲೇ ಇದ್ದಾಗ ನಾವು ಕೀಟನಾಶಕಗಳನ್ನು ಸಿಂಪಡಿಸಬೇಕಾದ್ರೆ ಜೇನು ಹುಳುಗಳ ಚಟುವಟಿಕೆ ಯಾವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಕೀಟನಾಶಕವನ್ನು ಬಳಸ್ತಾ ಇರುವಂಥದ್ದು. ಉದಾಹರಣೆಗೆ ಕೆಲವೊಂದಷ್ಟು ಬೆಳೆಗಳಲ್ಲಿ ಈ ಜೇನು ಹುಳುಗಳ ಚಟುವಟಿಕೆ ಸಾಧಾರಣವಾಗಿ ಬೆಳಗಿನ 9-10 ಗಂಟೆಗೆಲ್ಲ ಮುಗಿದೋಗ್ತದೆ, ಅದರ ನಂತರ ಅಲ್ಲಿಗೆ ಭೇಟಿ ಕೊಡೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಬೆಳಗ್ಗೆ ಹೊತ್ತು ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇರುವಂಥದ್ದು, ಮಧ್ಯಾಹ್ನದ ಮೇಲೆ ಸಿಂಪಡಿಸೋದು. ಕೆಲವೊಂದಷ್ಟು ಬೆಳೆಗಳಲ್ಲಿ ಈಗ ನಮ್ಮ ಗೇರು ಬೆಳೆನಲ್ಲಿ ಇದು ಬೆಳಗ್ಗೆ ಅಷ್ಟೇ ಕೀಟನಾಶಕ ಬಳಸ್ಕೊಳ್ಳೋದು ಭಾಳ ಉತ್ತಮ. ಯಾಕೆ ಅಂತಂದರೆ ಅಲ್ಲಿ ಜೇನು ಹುಳದ ಚಟುವಟಿಕೆ ಶುರುವಾಗೋದೇ 10-11 ಗಂಟೆ ಮೇಲೆ, 12-2 ಗಂಟೆನಲ್ಲಿ ಭಾಳ ಪೀಕ್ನಲ್ಲಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರುವಾದರೆ ಅಂದರೆ ನಾವು ಅಲ್ಲಿ ಕೀಟನಾಶಕವನ್ನು ಮುಂಜಾನೆಯೇ ಅಲ್ಲಿ ಸಿಂಪಡಿಸೋದು. ಈ ರೀತಿ ಆ ಬೆಳೆಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ಜೇನು ಹುಳುಗಳ ಚಟುವಟಿಕೆ ಇರುತ್ತದೆ ಆ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ಳೋದು, ಇದು ಒಂದು. ಇನ್ನೊಂದು, ನಾವೇ ಜೇನು ಕುಟುಂಬಗಳನ್ನು ಸಾಕಿದ್ದಂಥ ಸಂದರ್ಭಗಳಲ್ಲಿ ಈ ಕೀಟನಾಶಕಗಳಂತ ಬಳಸಿದ ಸಂದರ್ಭದಲ್ಲಿ ಆ ಜೇನು ಹುಳುಗಳನ್ನು ಕೀಟನಾಶಕ ಬಳಸಿದಾಗ ಒಂದು ದಿನ ಅಥವಾ 2 ದಿನ ನಮ್ಮ ಬೆಳೆಗಳಿಗೆ ಹೋಗದಾಗೆ ಅವುಗಳನ್ನು ಗೂಡಿನಲ್ಲೇ ಬಂಧಿಸಿಡುವಂಥದ್ದು, ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ಈ ಜೇನು ಹುಳುಗಳನ್ನು ಗೂಡಿನಲ್ಲೇ ಇಟ್ಟಾಗ ಅವುಗಳಿಗೆ ಒಳಗಡೆ ಸಫಿಷಿಯಂಟ್ ಆಹಾರ ಇದೆ ಇಲ್ಲ ಅಂತಂದರೆ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕಾಗ್ತದೆ, ಸಕ್ಕರೆ ನೀರನ್ನು ಕೊಡಬೇಕಾಗ್ತದೆ. ಮತ್ತು ಅದರಲ್ಲಿ ಏನಾದರೂ ವಾತಾವರಣ ಉಷ್ಣತೆ ಜಾಸ್ತಿ ಇದ್ದರೆ ಅಲ್ಲಿ ಉಷ್ಣತೆ ಜಾಸ್ತಿ ಆಗದಾಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಬ್ರೂಡ್ ಫ್ರೇಮು ಅಥವಾ ಸೂಪರ್ ಫ್ರೇಮನ್ನು ಇಟ್ಟು ಗಾಳಿ ಹೆಚ್ಚಾಗಿ ಅವಕಾಶ ಮಾಡಿಕೊಡೋದು ಒಂದಾಗ್ತದೆ. ಮತ್ತು ಕೆಲವೊಂದಸಲ್ಲಿ ಅವು ಚಟುವಟಿಕೆಯಿಂದ ಇರುವಂಥವನ್ನು ನಾವು ಆಗಲೇ ಹೇಳ್ತಾ ಇದ್ವಿ, ತೊಡಗಿಸ್ಕೊಂಡಿರ್ತವೆ, ಅವುಗಳಿಗೆ ಅವು ಉದ್ರೇಕಗೊಳ್ಳದ ಹಾಗೆ ಒಂದು ಎಕ್ಸ್ಟ್ರಾ ಫ್ರೇಮನ್ನು ಇಟ್ಟರೆ ಅವು ಒಳಗಡೆ ತಿರುಗಾಡ್ಕೊಂಡು ಇರ್ತವೆ. ಈ ರೀತಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರೆ ಈ ಕೀಟನಾಶಕಗಳಿನ ನೇರ ದುಷ್ಪರಿಣಾಮಗಳಿಗೆ ಅವು ತುತ್ತಾಗೋದನ್ನು ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ ಅವಕಾಶ ಇದೆ. ಇವುಗಳಿಗೂ ಶತ್ರು ಕೀಟಗಳ ಹಾಗೆ ರೋಗಗಳ ಬಾಧೆ ಇದ್ದೇ ಇರುತ್ತೆ. ಖಂಡಿತ ಇದೆ, ಖಂಡಿತ ಇದೆ. ಯಾಕೆಂದರೆ ನಿಸರ್ಗದಲ್ಲಿ ಅವನು ಸಹ ಒಂದು ಜೀವಿ, ಕೀಟನಾಶಕಗಳಲ್ಲದೇ ಅವುಗಳಿಗೆ ನೈಸರ್ಗಿಕವಾಗಿ ಮೇಣದ ಚಿಟ್ಟೆ ಒಂದು ಭಾಳ, ಇದು ಮೇಣವನ್ನು ತಿನ್ನುತ್ತೆ, ಹುಳುಗಳಿಗೆ ಯಾವುದೇ ತೊಂದರೆ ಮಾಡೋದಿಲ್ಲ, ಇದು ಭಾಳ ತೊಂದರೆ ಕೊಡುತ್ತೆ. ಅದನ್ನು ಕಾಲಕಾಲಕ್ಕೆ ನಾವು ನಮ್ಮ ಗೂಡನ್ನು ಏರಿಯನ್ನು ಚೆಕ್ ಮಾಡ್ತಾ ಇದ್ದು ಅಲ್ಲಿ ಯಾವುದೇ ದಾಳಿ ಆಗಿದ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಏರಿಯನ್ನಷ್ಟೇ ತೆಗೆದು ಇದು ಮಾಡೋದು. ಮತ್ತು ನಮ್ಮ ಗೂಡನ್ನು ಯಾವಾಗಲೂ ಏನು ಬಾಕ್ಸ್ ಏನಿರುತ್ತೆ ಅದರಲ್ಲಿ ಯಾವುದೇ ಒಂದು ಕ್ರ್ಯಾಕ್ಗಳಾಗೋ ರೀತಿ ಅಥವಾ ಸಂದುಗಳಲ್ಲಿ ಭಾಳ ಏನೋ ತೊಂದರೆ ಆಗದ ರೀತಿ ಅದನ್ನು ಚೆನ್ನಾಗಿಟ್ಕೊಂಡಿರೋದು ನಮ್ಮ ಮೊದಲನೇ ಕ್ರಮ ಆಗಬೇಕು. ಅದಿಲ್ಲ ಅಂತಂದರೆ ಈ ಪತಂಗ ಒಳಗೆ ಹೋಗಿ ಅದು ಮೊಟ್ಟೆ ಇಟ್ಟು ಬಂದ್ಬಿಡುತ್ತೆ. ಯೂಶ್ವಲಿ ಸಾಧಾರಣವಾಗಿ ಜೇನುಗಳು ಚಟುವಟಿಕೆ ಇಲ್ಲದೇ ಇರುವಂಥ ನಿದ್ದೆ ಮಾಡ್ತಾ ಇರುವಂಥ ರಾತ್ರಿ ವೇಳೆ ಇವು ಆ ಗೂಡಿಗೆ ಹೋಗಿ ಅದರ ಎರಿಗಳ ಮೇಲೆ ಅಥವಾ ಕೆಲವೊಂದಷ್ಟಲ್ಲಿ ಆ ಗೂಡಿನ ಒಂದು ಹಲಗೆಗಳ ಮೇಲೆ ತಳಹಲಗೆ ಮೇಲೆ ಮೊಟ್ಟೆ ಇಟ್ಬಿಟ್ಟು ಬಂದ್ಬಿಡ್ತವೆ. ತದನಂತರ ಈ ಮರಿ ಹುಳುಗಳು ಸೀದಾ ಮೇಣದ ಹಾಳೆ ಮೇಲೆ ದಾಳಿ ಮಾಡಿ ಇವುಗಳನ್ನು ನಷ್ಟ ಮಾಡ್ತವೆ. ಇದಲ್ಲದೇನೂ ಸಹ ಇತ್ತೀಚಿನ ದಿನಗಳಲ್ಲಿ ವಿರೋಜೆ ಒಂದು ಮೈಟ್ ಅಂತೇಳಿ ಬರುತ್ತೆ, ಅದರದ್ದು ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಹಿಂದೆ ನಮ್ಮಲ್ಲಿ ನೀಲಗಿರಿ ಭಾಳ ಯಥೇಚ್ಛವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೈಗೊಂಡಂಥ ಒಂದು ಕ್ರಮದಿಂದ ನೀಲಗಿರಿಯನ್ನು ತೆಗಿತಾ ಬಂದಿದ್ದೀವಿ. ನೀಲಗಿರಿನೂ ನಮ್ಮ ಜೇನು ಹುಳುಗಳಿಗೆ ಭಾಳ ಅತ್ಯಂತ ಒಳ್ಳೆಯ ಪರಾಗ ನೀಡುವಂಥ ಒಂದು ಸಸ್ಯವಾಗಿತ್ತು. ಆದರೆ ಅದರ ಜೊತೆಗೇ ಇದರಲ್ಲೂ ಒಂದು ಮೈಟ್ ಒಂದು ಬರ್ತಿತ್ತು. ಆ ಮೈಟ್ ಇದ್ದಾಗ ಅದು ಏನಂತಂದರೆ ಹುಳಕ್ಕೆ ಯಾವುದೇ ರೀತಿ ಹಾನಿ ಮಾಡ್ತಾ ಇರಲಿಲ್ಲ, ಬಟ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಲಿಕ್ಕೆ ಇದನ್ನು ವಾಹನವಾಗಿ ಯೂಸ್ ಮಾಡ್ತಾಯಿದ್ವು ಜೇನು ಹುಳುಗಳು. ಅದರಿಂದಾಗಿ ಇವುಗಳಿಗೆ ತೊಂದರೆ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವುಗಳ ತೊಂದರೆ ಸ್ವಲ್ಪ ಕಡಿಮೆ ಇದೆ. ಅಕಸ್ಮಾತ್ ಏನಾದರೂ ತೊಂದರೆ ಇತ್ತು ಅಂತಂದರೆ ನಮ್ಮ ಸಲ್ಫರನ್ನು ಕೆಳಗಡೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಗ್ರಾಮ್ 2 ಗ್ರಾಮ್ ಸಲ್ಫರನ್ನು ತಳಹಲಗೆ ಮೇಲೆ ಸ್ವಚ್ಛ ಮಾಡಿ ಹಾಕಿಟ್ಬಿಟ್ರೆ ಆ ಒಂದು ವಾಸನೆಗೆ ಭಾಳಷ್ಟು ಸಲ ಸಂದರ್ಭದಲ್ಲಿ ಈ ನುಸಿಗಳು ಕಡಿಮೆ ಆಗ್ತವೆ. ಭಾಳ ಈಸಿ ಕ್ರಮ ಅದು, ನೈಸರ್ಗಿಕ ಕ್ರಮ. ಮತ್ತು ಜೇನುಗಳಿಗೂ ಸಹ ಅಷ್ಟು ತೊಂದರೆ ಆಗೋದಿಲ್ಲ. ಅವಕ್ಕೆ ಈ ಘಾಟು ವಾಸನೆ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗ್ತವೆ, ಘಾಟು ಕಡಿಮೆ ಆದಮೇಲೆ ಮತ್ತೆ ಒಳಗೆ ಬರ್ತವೆ. ಕೇಳುಗರೆ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿಶ್ವ ತೆಂಗು ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಭಜತಾಂ ಕಲ್ಪವೃಕ್ಷಾಯ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿರ್ಬೋದು, ಸಂಕಲ್ಪ ಮಾಡೋದಿರ್ಬೋದು, ಅಥವಾ ಹೋಮ ಹವನಗಳನ್ನು ಮಾಡೋದಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ತೆಂಗಿನಕಾಯಿಯನ್ನು ಅದರ ಮೂಲಕ ಕಲಶವನ್ನು ಮಾಡಿ ಅದನ್ನು ಪೂಜೆ ಮಾಡುವಂಥ ಒಂದು ಕ್ರಮವನ್ನು ನಾವು ಅನುಸರಿಸಿಕೊಂಡು ಬಂದಿದ್ದೀವಿ. ಮರೆಯದೇ ಕೇಳಿ ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ. ಬಹಳ ಸಂತೋಷ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರೇ, ನೀವು ತಿಳಿಸಿದ ಹಾಗೆ ಜೇನುಹುಳಕ್ಕೆ ನಿಸರ್ಗದಲ್ಲಿ ಅದರದ್ದೇ ಆದ ಸ್ಥಾನಮಾನ ಇದೆ, ಅದನ್ನು ನಾವು ಬಹಳ ಗೌರವದಿಂದ ಅದಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿದ್ದೆ ಆದರೆ ಖಂಡಿತ ನಮ್ಮ ಬದುಕಿಗೆ ಬೇಕಾದಂತಹ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸುವಂತಹ ಅದರ ಒಂದು ಸಾಂಘಿಕ ಜೀವನ, ಜೊತೆಗೆ ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನೋ ಅದರ ಒಂದು ಸ್ವಾರ್ಥರಹಿತ ಕೆಲಸ ಮತ್ತು ಹೌದು ಜೀವನ ವಿಧಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಜೇನಿನ ಉತ್ಪಾದನೆಯ ಜೊತೆಗೆ ಕೃಷಿ ಉತ್ಪಾದನೆಯನ್ನು, ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯನ್ನು, ಗುಣಮಟ್ಟದ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಇದರ ಪ್ರಮುಖ ಪಾತ್ರವನ್ನು ನಾವು ಅರಿತುಕೊಂಡು ಅದಕ್ಕೊಂದು ಗೌರವವನ್ನು